ಅಗ್ರಿಸ್ಟಾಕ್ ಅಂತಕ್ಕಂಥದ್ದು ಚಾಲ್ತಿಯಲ್ಲಿರ್ತಕ್ಕಂತಹ ಮಹತ್ವಪೂರ್ಣ ಒಂದು ಡಿಜಿಟಲ್ ವೇದಿಕೆಯಾಗಿದೆ. ಭಾರತದಲ್ಲಿ ಕೃಷಿಯನ್ನ ಸುಧಾರಿಸಲಿಕ್ಕೋಸ್ಕರ ವಿವಿಧ ಪಾಲುದಾರರನ್ನ ಒಟ್ಟುಗೂಡಿಸಿ ದತ್ತಾಂಶ ಮತ್ತು ಡಿಜಿಟಲ್ ಸೇವೆಗಳನ್ನ ಬಳಸಿಕೊಂಡು ರೈತರಿಗೆ ಉತ್ತಮ ಫಲಿತಾಂಶಗಳನ್ನ ಸಕ್ರಿಯಗೊಳಿಸಲು ಭಾರತ ಸರ್ಕಾರವು ಸ್ಥಾಪಿಸಿರುವ ಡಿಜಿಟಲ್ ಪ್ರತಿಷ್ಠಾನವೇ ಅಗ್ರಿಸ್ಟಾಕ್ ಅಂತ. ಈ ಅಗ್ರಿಸ್ಟಾಕ್ ಉತ್ತಮ ಗುಣಮಟ್ಟದ ದತ್ತಾಂಶಗಳನ್ನು ಸಂಗ್ರಹಿಸಿ ಪಾಲುದಾರರಿಗೆ ಅದನ್ನು ಸುಲಭವಾಗಿ ಲಭ್ಯವಾಗುವಂತೆ ಮಾಡತಕ್ಕಂತ ಒಂದು ಪ್ರಯತ್ನವಾಗಿದೆ. MEITY INDEA 2.0 ಅಂದ್ರೆ MEITY India 2.0 ವಾಸ್ತುಶಿಲ್ಪದ ಚಿಂತನೆಯಿಂದ ವಿಕಸನಗೊಂಡಿರುವ ಅರ್ಥಾತ್ ಕೇಂದ್ರ ಸರ್ಕಾರದ ಎಲೆಕ್ಟ್ರಾನಿಕ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯವು ನಿರ್ಮಿಸಿರುವ 2.0 ಇಂಡಿಯಾ ಡಿಜಿಟಲ್ ಆರ್ಕಿಟೆಕ್ಚರ್ನಿಂದ ವಿಕಸನಗೊಂಡಿರುವ ಈ ಡಿಜಿಟಲ್ ಪ್ರತಿಷ್ಠಾನವನ್ನ ಕೇಂದ್ರ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ನಿರ್ಮಿಸಿದೆ. ಭಾರತದ ಮುಂದಿನ ದಶಕದ ಕೃಷಿಯನ್ನು ರೂಪಿಸಲಿಕ್ಕೋಸ್ಕರ ಈ ಪ್ರತಿಷ್ಠಾನವು ನೆರವನ್ನ ನೀಡ್ತಾ ಇದೆ. ಅಗ್ರಿಸ್ಟಾಕ್ ಎಂತಕ್ಕಂಥದ್ದು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ಜಾರಿಗೆ ತಂದಿರುವ ಡಿಜಿಟಲ್ ಮೂಲ ಸೌಕರ್ಯವಾಗಿದೆ. ಇದನ್ನ ನಾವು ಕನ್ನಡದಲ್ಲಿ ಕೃಷಿ ಬಣವೆ ಮೆದೆ ಅಥವಾ ಕೃಷಿ ಚೌಕಟ್ಟು ಅಂತ ಹೇಳಿಯೂ ಕೂಡ ಕರೆಯಬಹುದಾಗಿದೆ. ಈ ಅಗ್ರಿಸ್ಟಾಕ್ ಪ್ರತಿಷ್ಠಾನ ಅಂತ ತಾವು ಹೇಳಿದ್ರಿ, ಈ ಅಗ್ರಿಸ್ಟಾಕ್ ಪ್ರತಿಷ್ಠಾನದ ಗುರಿಗಳು ಯಾವ್ಯಾವು ಅಂತೀರಿ? ಮೊಟ್ಟಮೊದಲನೆಯದಾಗಿ ರೈತರಿಗೆ ಅಗ್ಗದ ಸಾಲ ಸೌಲಭ್ಯವನ್ನ ಒದಗಿಸ್ತಕ್ಕಂಥದ್ದು, ಎರಡನೆಯದಾಗಿ ಗುಣಮಟ್ಟದ ಕೃಷಿ ಉತ್ಪನ್ನಗಳ ಉತ್ಪಾದನೆಗೆ ನೆರವು ನೀಡತಕ್ಕಂಥದ್ದು, ಮೂರನೇದಾಗಿ ಸ್ಥಳೀಯ ಪರಿಸ್ಥಿತಿಗೆ ಅನುಗುಣವಾಗಿ ನಿರ್ದಿಷ್ಟ ಸಲಹೆಯನ್ನ ನೀಡತಕ್ಕಂಥದ್ದು, ನಾಲ್ಕನೆಯದಾಗಿ ಮಾರುಕಟ್ಟೆಗಳಿಗೆ ಹೆಚ್ಚು ಮಾಹಿತಿಯುಕ್ತ ಸುಲಭ ಅನುಕೂಲಕರ ಪ್ರವೇಶವನ್ನ ಕಲ್ಪಿಸತಕ್ಕಂಥದ್ದು, ಇನ್ನು ಐದನೇದಾಗಿ ವಿವಿಧ ಕೃಷಿ ಹಾಗೂ ರೈತ ಕೇಂದ್ರಿತ ಯೋಜನೆಗಳನ್ನ ಸುಲಭವಾಗಿ ಕಾರ್ಯಗತಗೊಳಿಸುವಂತೆ ಮಾಡತಕ್ಕಂಥದ್ದು, ಇನ್ನು ಆರನೇದಾಗಿ ರೈತರ ಭೂಮಿ ಬೆಳೆ ಮತ್ತು ವೈಯಕ್ತಿಕ ದತ್ತಾಂಶಗಳನ್ನ ಡಿಜಿಟಲ್ ಐಡಿ ಅಥವಾ ರೈತ ಐಡಿಯೊಂದಿಗೆ ಸಂಯೋಜಿಸ್ತಕ್ಕಂಥದ್ದು, ಮತ್ತು ಏಳನೆಯದಾಗಿ ವಿಮೆ ಮತ್ತು ಒಳಹರಿವಿನ ಸೇವೆಗಳನ್ನ ಸುಲಭಗೊಳಿಸ್ತಕ್ಕಂಥದ್ದು. ಈ ಅಗ್ರಿಸ್ಟಾಕ್ ಮೂಲ ಸೌಕರ್ಯದ ಉದ್ದೇಶಗಳು ಏನೇನು ಅಂತೀರಿ? ಮೊದಲನೆಯದಾಗಿ ರೈತರ ಭೂ ದಾಖಲೆಗಳು ಮತ್ತು ಬೆಳೆ ಮಾಹಿತಿಯನ್ನ ಡಿಜಿಟಲೀಕರಣಗೊಳಿಸ್ತಕ್ಕಂಥದ್ದು, ಎರಡನೇದಾಗಿ ರೈತರ ಸಂಬಂಧಿತ ಕಾರ್ಯಕ್ರಮಗಳಲ್ಲಿ ಪಾರದರ್ಶಕತೆಯನ್ನ ತರತಕ್ಕಂಥದ್ದು, ಮೂರನೇದಾಗಿ ಕೃಷಿ ಸೇವೆಗಳನ್ನ ತಂತ್ರಜ್ಞಾನದ ಮೂಲಕ ನೇರವಾಗಿ ತಿಳಿಸ್ತಕ್ಕಂಥದ್ದು, ನಾಲ್ಕನೇದಾಗಿ ಸರ್ಕಾರಿ ಸವಲತ್ತುಗಳು ಮತ್ತು ಯೋಜನೆಗಳ ವಿತರಣೆಯಲ್ಲಿ ಸುಧಾರಣೆಯನ್ನು ತಂದು ಅವು ದೇಶದ ರೈತರನ್ನ ವೇಗವಾಗಿ ಸುಲಭವಾಗಿ ಹಾಗೂ ಸರಳವಾಗಿ ತಲುಪುವಂತೆ ಮಾಡತಕ್ಕಂಥದ್ದು, ಐದನೇದಾಗಿ ರೈತರ ತ್ವರಿತ ಗುರುತಿಸುವಿಕೆ ಮತ್ತು ದೃಢೀಕರಣಕ್ಕಾಗಿ ಉಪಸ್ಥಿತ ರಹಿತವಾಗಿರ್ತಕ್ಕಂಥ ವಿನ್ಯಾಸವನ್ನ ರಚಿಸ್ತಕ್ಕಂಥದ್ದು, ಆರನೇದಾಗಿ ರೈತರ ಕೃಷಿ ಸಾಲ ಹಣಕಾಸಿನ ಒಳಹರಿವು ಮತ್ತು ಇತರ ಸೇವಾ ಪೂರೈಕೆದಾರರಿಗೆ ಕೃಷಿ ಸೇವೆಗಳ ವೆಚ್ಚ ಮತ್ತು ಅಪಾಯವನ್ನ ಕಡಿಮೆ ಮಾಡತಕ್ಕಂಥದ್ದು, ಇನ್ನು ಏಳನೇದಾಗಿ ರೈತರಿಗೆ ಉತ್ತಮ ಸೇವೆಯನ್ನು ನೀಡಲು ಕೃಷಿ ಸಂಬಂಧಿಸಿದ ಸಚಿವಾಲಯಗಳು ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಯೋಜನೆಯನ್ನ ಸಮನ್ವಯಗೊಳಿಸತಕ್ಕಂಥದ್ದು, ಇನ್ನು ಎಂಟನೇದಾಗಿ ಉತ್ತಮ ಗುಣಮಟ್ಟದ ದತ್ತಾಂಶಗಳಿಗೆ ಸುಲಭ ಪ್ರವೇಶವನ್ನ ಕಲ್ಪಿಸತಕ್ಕಂಥದ್ದು, ಒಂಬತ್ತನೆಯದಾಗಿ ಕೃಷಿ ತಂತ್ರಜ್ಞಾನದಿಂದ ಉತ್ಪನ್ನಗಳು ಮತ್ತು ಸೇವೆಗಳಲ್ಲಿ ನಾವೀನ್ಯತೆಯನ್ನ ವೇಗಗೊಳಿಸತಕ್ಕಂಥದ್ದು, ಇನ್ನು ಹತ್ತನೆಯದಾಗಿ ರೈತರಿಗೆ ಅಗತ್ಯವಿರುವ ಸಲಹೆಗಳನ್ನ ನೀಡತಕ್ಕಂಥದ್ದು, ಹನ್ನೊಂದನೆಯದಾಗಿ ಹಾಗೂ ಕೊನೆಯದಾಗಿ ರೈತರನ್ನ ಸಶಕ್ತೀಕರಣಗೊಳಿಸತಕ್ಕಂಥ ಉದ್ದೇಶ ಈ ಒಂದು ಅಗ್ರಿಸ್ಟಾಕ್ಗೆ ಇದೆ. ಈ ಅಗ್ರಿಸ್ಟಾಕ್ ಮೂಲ ಸೌಕರ್ಯದ ಮಹತ್ವ ಏನು ಅಂತೀರಿ? ಈ ಅಗ್ರಿಸ್ಟಾಕ್ ಅಂತಕ್ಕಂಥದ್ದು ಮೊಟ್ಟಮೊದಲನೆಯದಾಗಿ ಪ್ರತಿಯೊಬ್ಬ ರೈತರಿಗೆ ವಿಶಿಷ್ಟವಾದ ಡಿಜಿಟಲ್ ಗುರುತಿನ ಚೀಟಿ ಅಥವಾ ಫಾರ್ಮರ್ ಐಡಿಯನ್ನ ನೀಡಲಾಗ್ತದೆ. ಇದರಲ್ಲಿ ದತ್ತಾಂಶಗಳನ್ನ ರಾಜ್ಯ ಸರ್ಕಾರಗಳು ಸರ್ಕಾರಿ ಸೇವೆಗಳಿಗಾಗಿ ಉಪಯೋಗಿಸುತ್ತವೆ. ಇನ್ನು ಮೂರನೇದಾಗಿ ಅಗ್ರಿಸ್ಟಾಕ್ ಅನುಷ್ಠಾನವನ್ನ ಮೇಲ್ವಿಚಾರಣೆ ಮಾಡಲಿಕ್ಕೋಸ್ಕರ ರಾಜ್ಯಗಳು ಕಂದಾಯ ಮತ್ತು ಕೃಷಿ ಇಲಾಖೆಗಳಲ್ಲಿ ಮೇಲ್ವಿಚಾರಣಾ ಸಮಿತಿಗಳನ್ನ ರಚಿಸುತ್ತವೆ. ನಾಲ್ಕನೇದಾಗಿ ಕೃಷಿ ತಂತ್ರಜ್ಞಾನದ ನವೋದ್ಯಮಗಳಿಗೆ ಅಗ್ರಿಸ್ಟಾಕ್ ನೆರವು ನೀಡುತ್ತದೆ. ಐದನೇದಾಗಿ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಸಾಫ್ಟ್ವೇರ್ ಅಪ್ಲಿಕೇಶನ್ಗಳು ಪರಸ್ಪರ ಸಂವಹನ ನಡೆಸಲಿಕ್ಕೋಸ್ಕರ ರಚಿತವಾಗಿರ್ತಕ್ಕಂತಹ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಅಥವಾ ಸಂಕ್ಷಿಪ್ತವಾಗಿ API ಗಳನ್ನ ಅಗ್ರಿಸ್ಟಾಕ್ ಅಡಿ ಭೂ ದಾಖಲಾತಿಗಳ ಪರಿಶೀಲನೆಗಾಗಿ ರಾಜ್ಯ ಸರ್ಕಾರಗಳು ಒದಗಿಸುತ್ತವೆ. ಇನ್ನು ಆರನೆಯದಾಗಿ ರೈತರು ತಮ್ಮ ದಾಖಲಾತಿಗಳನ್ನು ಸಂಗ್ರಹಿಸಲು ಹಲವು ವಿಧಾನಗಳನ್ನು ಬಳಸುವ ಬದಲು ಈ ವೇದಿಕೆಯಲ್ಲಿ ಅವುಗಳನ್ನ ಸಂಗ್ರಹಿಸಿಟ್ಟುಕೊಳ್ಳಬಹುದು. ಏಳನೇದಾಗಿ ರೈತರು ಈ ವೇದಿಕೆಯ ಮೂಲಕ ತಮ್ಮ ಕೃಷಿ ಉತ್ಪಾದನೆಯನ್ನ ಇನ್ನಷ್ಟು ಬಲಿಷ್ಠ ಹಾಗೂ ಸುಲಭಗೊಳಿಸಿಕೊಳ್ಳಬಹುದು. ಎಂಟನೆಯದಾಗಿ ಕೃತಕ ಬುದ್ಧಿಮತ್ತೆ ಸಹಾಯದೊಂದಿಗೆ ಈ ಒಂದು ಅಗ್ರಿಸ್ಟಾಕ್ ಕಾರ್ಯವನ್ನ ನಿರ್ವಹಿಸ್ತಾ ಇರೋದ್ರಿಂದ ರೈತರನ್ನ ಇದು ಸುಲಭವಾಗಿ ಸಂಪರ್ಕಿಸಲು ಸಹಾಯ ಮಾಡುತ್ತದೆ. ಇನ್ನು ಒಂಬತ್ತನೇದಾಗಿ ಸೇವೆಗಳನ್ನ ನೇರವಾಗಿ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ಒದಗಿಸಲು ಅಗ್ರಿಸ್ಟಾಕ್ ಸಹಾಯ ಮಾಡುತ್ತದೆ. ಇನ್ನು ಹತ್ತನೇದಾಗಿ ರೈತರ ಆಧಾರ್, ಭೂಮಿ ದಾಖಲೆಗಳು ಮತ್ತು ಬ್ಯಾಂಕ್ ಖಾತೆಯ ವಿವರಗಳನ್ನ ಏಕೀಕೃತ ವೇದಿಕೆಯಲ್ಲಿ ಈ ಅಗ್ರಿಸ್ಟಾಕ್ ಒಟ್ಟುಗೂಡಿಸುತ್ತದೆ. ಇನ್ನು ಹನ್ನನೆಯದಾಗಿ ಅಗ್ರಿಸ್ಟಾಕ್ ಸಹಾಯಧನ, ಕೃಷಿ ವಿಮೆ ಮತ್ತು ಕಿಸಾನ್ ಕ್ರೆಡಿಟ್ ಕಾರ್ಡ್ ವಿತರಣೆಯನ್ನ ತ್ವರಿತವಾಗಿ ನಡೆಸುತ್ತದೆ. ಇನ್ನು ಹನ್ನೆರಡನೆಯದಾಗಿ ಇನ್ಯಾಮ್ ಮೂಲಕ ರೈತರು ತಮ್ಮ ಬೆಳೆಗಳನ್ನ ಉತ್ತಮ ಬೆಲೆಗೆ ಮಾರಲು ರಾಷ್ಟ್ರದ ಮಾರುಕಟ್ಟೆಗಳನ್ನು ಸಂಪರ್ಕಿಸಲು ಅಗ್ರಿಸ್ಟಾಕ್ ನೆರವು ನೀಡುತ್ತದೆ. ಇನ್ನು ಹದಿಮೂರನೇದಾಗಿ ರೈತರು ತಮ್ಮ ಬೆಳೆ ಉತ್ಪಾದನೆ ಬಗ್ಗೆ ನೇರವಾಗಿ ನಿರ್ಧಾರ ತೆಗೆದುಕೊಳ್ಳಲು ಅಗ್ರಿಸ್ಟಾಕ್ ನೆರವು ನೀಡುತ್ತದೆ. ಇನ್ನು ಹದಿನಾಲ್ಕನೇದಾಗಿ ರೈತರು ಮಾರಾಟದಲ್ಲಿ ಮೋಸ ಹೋಗುವ ಅಥವಾ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಅನಿವಾರ್ಯತೆಯಿಂದ ಪಾರಾಗಲು ಇದು ನೆರವು ನೀಡುತ್ತದೆ. ಇನ್ನು ಹದಿನೈದಾಗಿ ಮಧ್ಯವರ್ತಿಗಳ ತೊಂದರೆ ಇಲ್ಲದೆ ಸಹಾಯಧನ ಮತ್ತು ಇತರ ಆರ್ಥಿಕ ನೆರವು ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆಯಾಗುತ್ತದೆ. ಇನ್ನು ಹದಿನಾರನೆಯದಾಗಿ ಬೆಳೆಗಳ ನಷ್ಟಕ್ಕೆ ವೇಗವಾಗಿ ಪರಿಹಾರ ದೊರೆಯುತ್ತದೆ. ರೈತರಿಗೆ ನೈಸರ್ಗಿಕವಾದಂತಹ ತೊಂದರೆಗಳು ಉಂಟಾದ ಸಂದರ್ಭದಲ್ಲಿ ಸುರಕ್ಷೆ ಮತ್ತು ಆರ್ಥಿಕ ನೆರವು ಲಭ್ಯವಾಗುತ್ತದೆ. ಇನ್ನು ಹದಿನೇಳನೆಯದಾಗಿ ಹಾಗೂ ಕೊನೆಯದಾಗಿ ಕೃತಕ ಬುದ್ಧಿಮತ್ತೆ ಅಥವಾ AI ಆಧಾರಿತ ತಂತ್ರಜ್ಞಾನದಿಂದ ಹವಾಮಾನ ಮತ್ತು ಮಣ್ಣಿನ ಆರೋಗ್ಯದ ಬಗ್ಗೆ ಮಾಹಿತಿ ಸಿಗುತ್ತದೆ. ಈ ಅಗ್ರಿಸ್ಟಾಕ್ ಮೂಲಸೌಕರ್ಯವನ್ನು ಹೊಂದೋದಕ್ಕೆ ನಮ್ಮ ರೈತ ಬಾಂಧವರು ಹೇಗೆ ನೋಂದಣಿ ಮಾಡ್ಕೋಬೇಕು ಅಂತೀರಿ? ರೈತರು ರಾಜ್ಯದ ಡಿಜಿಟಲ್ ಕೃಷಿ ಪೋರ್ಟಲ್ ಅಥವಾ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಆಧಾರ್ ಕಾರ್ಡ್, ಬ್ಯಾಂಕ್ ಖಾತೆ ವಿವರಗಳು ಮತ್ತು ಭೂ ದಾಖಲೆಗಳನ್ನ ಲಿಂಕ್ ಮಾಡಿ ನೋಂದಣಿ ಮಾಡಿಕೊಳ್ಳಬಹುದು. ನೋಂದಣಿ ಪೂರ್ಣಗೊಂಡ ನಂತರ ವಿಶಿಷ್ಟ ರೈತರ ಗುರುತಿನ ಚೀಟಿ ಅವರಿಗೆ ಲಭ್ಯವಾಗುತ್ತದೆ. ಈ ಗುರುತಿನ ಚೀಟಿಯ ಮೂಲಕ ಎಲ್ಲಾ ಅಗ್ರಿಸ್ಟಾಕ್ ಸೌಲಭ್ಯಗಳಿಗೆ ಸುಲಭ ಪ್ರವೇಶವನ್ನ ಪಡೆಯಬಹುದು. ರೈತರು ತಾವೇ ನೇರವಾಗಿ agristock.gov.in ಅಥವಾ asfr.agristock.gov.inಗೆ ನೇರವಾಗಿ ಭೇಟಿ ನೀಡಿ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಈ ಅಗ್ರಿಸ್ಟಾಕ್ ಪ್ರಾರಂಭವಾದ ದಿನಾಂಕ ಯಾವುದು ಅಂತೀರಿ? ಅಗ್ರಿಸ್ಟಾಕ್ ಎಂಬತಕ್ಕಂತ ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯವನ್ನ ಅಥವಾ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳಿ ಇದನ್ನ ಕರಿತೇವೆ. ಇದನ್ನ ಸಂಕ್ಷಿಪ್ತವಾಗಿ DPI ಅಂತ ಹೇಳಿ ನಾವು ಕರಿತೇವೆ. ಇದನ್ನ ಕೇಂದ್ರ ಸಂಪುಟವು September 2024 ಅನುಮೋದನೆಯನ್ನು ನೀಡಿ ಜಾರಿಗೆ ತಂದಿದೆ. ಈ ಅಗ್ರಿಸ್ಟಾಕ್ನ ಅಡಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಮೂರು ಬಗೆಯ ನೋಂದಣಿಗಳು ಯಾವ್ಯಾವು? ಅಗ್ರಿಸ್ಟಾಕ್ ವೇದಿಕೆಯಡಿ ಪ್ರಮುಖವಾಗಿ ಮೂರು ವಿಧಾನಗಳಲ್ಲಿ ಮಾಹಿತಿಯನ್ನ ನೋಂದಣಿ ಮಾಡಿಕೊಳ್ಳಬಹುದು. ಮೊದಲನೆಯದಾಗಿ ಫಾರ್ಮರ್ ರಿಜಿಸ್ಟ್ರಿ ಅಥವಾ ರೈತರ ನೋಂದಣಿ, ಅಂದ್ರೆ ರೈತರಿಗೆ ಸಂಬಂಧಿಸಿರ್ತಕ್ಕಂತಹ ಭೂಮಿಯ ವಿವರಗಳನ್ನ ಸಂಗ್ರಹಿಸಿರ್ತಕ್ಕಂಥದ್ದು. ಎರಡನೇದಾಗಿ ಬೆಳೆದ ಬೆಳೆಯ ನೋಂದಣಿ ಅಥವಾ ಕ್ರಾಪ್ ಝೋನ್ ರಿಜಿಸ್ಟ್ರಿ ಅಥವಾ ಬೆಳೆ ಪ್ರಮಾಣದ ಮಾಹಿತಿಯನ್ನ ಸಂಗ್ರಹಿಸತಕ್ಕಂಥದ್ದು. ಮೂರನೇದಾಗಿ ಕೃಷಿ ಭೂಮಿಯ ಭೌಗೋಳಿಕ ಮಾಹಿತಿ ಅಥವಾ ಜಿಯೋ ರೆಫರೆನ್ಸ್ ವಿಲೇಜ್ ಮ್ಯಾಪ್ ಡೇಟಾ ಅಂತ ಹೇಳಿದ್ರೆ ಹೆಸರೇ ಹೇಳುವಂತೆ ಕೃಷಿ ಭೂಮಿಯ ಭೌಗೋಳಿಕ ಮಾಹಿತಿಯನ್ನ ಸಂಗ್ರಹಿಸತಕ್ಕಂಥದ್ದು. ಈ ರೀತಿಯಲ್ಲಿ ಮೂರು ರೀತಿಯಲ್ಲಿ ಅಗ್ರಿಸ್ಟಾಕ್ ಅಡಿ ನೋಂದಣಿಯನ್ನ ಮಾಡಿಕೊಳ್ಳಬಹುದು. ಕೇಂದ್ರ ಸರ್ಕಾರ ಈ ಅಗ್ರಿಸ್ಟಾಕ್ ಯೋಜನೆಗೆ ಎಷ್ಟು ಹಣವನ್ನ ಮೀಸಲಾಗಿಟ್ಟಿದೆ? ನಾವು ಈಗಾಗಲೇ ಚರ್ಚೆ ಮಾಡಿರುವಂತೆ ಕೇಂದ್ರ ಸರ್ಕಾರ ಇದನ್ನು 2024-25 ಜಾರಿಗೆ ತಂದಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವು ಮುಂಗಡ ಪತ್ರದಲ್ಲಿ 5,000 ಕೋಟಿ ರೂಪಾಯಿಗಳನ್ನ ಈ ಉದ್ದೇಶಕ್ಕೆ ಕೊಡಮಾಡಿದೆ. ಈ ಅಗ್ರಿಸ್ಟಾಕ್ ಯೋಜನೆಗೆ ಮೊಬೈಲ್ ಆಪ್ ಮೂಲಕ ಹೇಗೆ ನೋಂದಾಯಿಸಿಕೋಬಹುದು? ಮೊಬೈಲ್ ಆಪ್ ಸಂಖ್ಯೆ 1552261, ಇನ್ನೊಂದ್ಸಲ ಹೇಳ್ತೀನಿ, 1552261 ಕರೆ ಮಾಡುವ ಮೂಲಕ ಅಥವಾ ಈ ಸಮೃದ್ಧಿ ಪೋರ್ಟಲ್ ಮೂಲಕವೂ ನೇರವಾಗಿ ನೋಂದಣಿ ಮಾಡಿಕೊಳ್ಳಬಹುದು. ಈ ಅಗ್ರಿಸ್ಟಾಕ್ ಮೂಲ ಸೌಕರ್ಯಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಹೇಗೆ ಮಾದರಿಯಾಗಿದೆ? ಕರ್ನಾಟಕ ಸರ್ಕಾರವು ರೈತರ ನೋಂದಣಿ ಮತ್ತು ಏಕೀಕೃತ ಫಲಾನುಭವಿ ಮಾಹಿತಿ ವ್ಯವಸ್ಥೆ, ಇದನ್ನ ನಾವು ಏನಂತ ಹೇಳ್ತೀವಿ ಅಂದ್ರೆ ಸಂಕ್ಷಿಪ್ತವಾಗಿ ಫ್ರೂಟ್ಸ್ ಅಂತ ಹೇಳಿ ಕರೀತೇವೆ, ಅಥವಾ ಫಾರ್ಮರ್ ರಿಜಿಸ್ಟ್ರೇಷನ್ ಅಂಡ್ ಯೂನಿಫೈಡ್ ಬೆನಿಫಿಷಿಯರಿ ಇನ್ಫಾರ್ಮೇಶನ್ ಸಿಸ್ಟಮ್, ಈ ಒಂದು ವ್ಯವಸ್ಥೆಯ ಮೂಲಕ ರೈತರು ಮತ್ತು ಇತರ ಫಲಾನುಭವಿಗಳ ವಿವರಗಳನ್ನ ಒಂದೇ ತತ್ರಾಂಶದಲ್ಲಿ ಸಂಗ್ರಹಿಸಿ ವಿವಿಧ ಇಲಾಖೆಗಳ ಮೂಲಕ ಸರ್ಕಾರ ನೀಡತಕ್ಕಂತಹ ಸವಲತ್ತುಗಳನ್ನ ಪಾರದರ್ಶಕವಾಗಿ ಹಾಗೂ ಪರಿಣಾಮಕಾರಿಯಾಗಿ ವಿತರಿಸಲಿಕ್ಕೋಸ್ಕರ ಏಕ ನಿಲುಗಡೆಯ ಡಿಜಿಟಲ್ ವ್ಯವಸ್ಥೆಯನ್ನ ನಿರ್ಮಿಸಿದೆ. ಈ ಡಿಜಿಟಲ್ ವೇದಿಕೆಯನ್ನ ಮಾದರಿಯನ್ನಾಗಿ ಇಟ್ಟುಕೊಂಡು ಕೇಂದ್ರ ಸರ್ಕಾರವು ಅಗ್ರಿಸ್ಟಾಕ್ ವೇದಿಕೆಯಡಿ ವಿಶಿಷ್ಟ ರೈತ ಗುರುತಿನ ಚೀಟಿ ಅಥವಾ ಫಾರ್ಮರ್ ಐಡಿಯನ್ನ ಪರಿಚಯಿಸಿದೆ. ಈ ರೀತಿಯಲ್ಲಿ ಕರ್ನಾಟಕವೇ ಈ ಒಂದು ಅಗ್ರಿಸ್ಟಾಕ್ಗೆ ಮಾದರಿಯಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದು. ಇದು ನಮಗೆ ಅಗ್ರಿಸ್ಟಾಕ್ ಅನ್ನ ಪ್ರವೇಶಿಸಲು ಇರತಕ್ಕಂಥ ಒಂದು ಸುಲಭವಾದ ಮಾರ್ಗವೂ ಕೂಡ ಆಗಿರತಕ್ಕಂಥದ್ದನ್ನ ನೋಡಬಹುದು. ಈ ಅಗ್ರಿಸ್ಟಾಕ್ ನಿಂದ ನಮ್ಮ ರೈತ ಬಾಂಧವರಿಗೆ ಆಗುವಂತಹ ಪ್ರಯೋಜನಗಳು ಯಾವ್ಯಾವು ಅಂತೀರಿ? ನೋಡಿ, ಇದು ಬಹಳ ಮುಖ್ಯವಾದಂತಹ ವಿಷಯ. ಯಾಕಂತ ಹೇಳಿದ್ರೆ ಅಗ್ರಿಸ್ಟಾಕ್ ಅಂತಕ್ಕಂಥದ್ದು ರೈತರಿಗಾಗಿಯೇ ನಿರ್ಮಿಸಲಾಗಿರ್ತಕ್ಕಂತಹ ಒಂದು ಡಿಜಿಟಲ್ ವೇದಿಕೆ. ಇದರಿಂದ ರೈತರಿಗೆ ಬಹಳ ಪ್ರಯೋಜನಗಳು ಉಂಟಾಗುತ್ತವೆ. ಮೊದಲನೇದಾಗಿ, ಡಿಜಿಟಲ್ ದಾಖಲೆಗಳ ಮೂಲಕ ಬ್ಯಾಂಕುಗಳಿಂದ ರೈತರಿಗೆ ತ್ವರಿತ ಹಾಗೂ ಸುಲಭವಾಗಿ ಸಾಲ ಸೌಲಭ್ಯ ದೊರೆಯುತ್ತದೆ. ಎರಡನೇದಾಗಿ, ರೈತರಿಗೆ ತಮ್ಮ ಭೂಮಿಗೆ ಸೂಕ್ತವಾದ ಬೀಜ, ಗೊಬ್ಬರ ಮತ್ತು ಕೀಟ ನಿರ್ವಹಣೆಯ ಬಗ್ಗೆ ಸ್ಥಳೀಯವಾಗಿ ಮಾಹಿತಿ ಲಭ್ಯವಾಗುತ್ತದೆ. ಇನ್ನು ಮೂರನೇದಾಗಿ, ಕೃಷಿ ಭೂಮಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳ ಡಿಜಿಟಲೀಕರಣದಿಂದ ದಾಖಲೆಗಳ ಪುನರಾವರ್ತಿತ ಅಥವಾ ಮಾನವ ನಿರ್ಮಿತ ದೋಷಗಳು ಕಡಿಮೆಯಾಗುತ್ತವೆ. ಇನ್ನು ನಾಲ್ಕನೇದಾಗಿ, ರೈತರಿಗೆ ಹವಾಮಾನ ಮುನ್ಸೂಚನೆ ಮತ್ತು ನೈಜ ಮಾರುಕಟ್ಟೆ ದರಗಳು ಲಭ್ಯವಾಗುತ್ತವೆ. ಇನ್ನು ಐದನೇದಾಗಿ, ಅಗ್ರಿಸ್ಟಾಕ್ ರೈತರ ಜೀವನ ಮಟ್ಟವನ್ನ ಸುಧಾರಿಸುತ್ತದೆ. ಆರನೇದಾಗಿ, ಕೃಷಿ ವಲಯವು ಆಧುನೀಕರಣಗೊಳ್ಳಲು ಅನುಕೂಲ ಮಾಡಿಕೊಡುತ್ತದೆ. ಏಳನೇದಾಗಿ, ಕೃಷಿ ಉತ್ಪಾದನೆಯನ್ನ ಹೆಚ್ಚಿಸಲು ರೈತರಿಗೆ ನೆರವು ನೀಡುತ್ತದೆ. ಇನ್ನು ಎಂಟನೇದಾಗಿ, ರೈತರಿಗೆ ಆರ್ಥಿಕ ಭದ್ರತೆ ಕೂಡ ಲಭ್ಯವಾಗುತ್ತದೆ. ಇನ್ನು ಒಂಬತ್ತನೇದಾಗಿ, ಕೃಷಿಯನ್ನ ಜಾಗತಿಕವಾಗಿ ಸ್ಪರ್ಧಾತ್ಮಕ ವಲಯವನ್ನಾಗಿ ಪರಿವರ್ತಿಸಲು ಅಗ್ರಿಸ್ಟಾಕ್ ನೆರವು ನೀಡುತ್ತದೆ. ಇನ್ನು ಹತ್ತನೇದಾಗಿ, ರಫ್ತು ಆಧಾರಿತ ಉತ್ಪಾದನೆ ಹೆಚ್ಚಿ ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆಯ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತದೆ. ಇನ್ನು ಹನ್ನೊಂದನೆಯದಾಗಿ, ಈ ಮೀನುಗಾರಿಕೆ ಉತ್ಪನ್ನಗಳ ರಫ್ತು ಹೆಚ್ಚಿ ಗ್ರಾಮೀಣ ಸಮೃದ್ಧಿಯ ವೇದಿಕೆಯಾಗಿ ಅಗ್ರಿಸ್ಟಾಕ್ ಪರಿವರ್ತನೆ ಮಾಡತಕ್ಕಂಥದ್ದನ್ನ ನಾವು ನೋಡಬಹುದು. ಇನ್ನು ಹನ್ನೆರಡನೇದಾಗಿ, ರೈತರ ಆಧಾರ್, ಭೂ ದಾಖಲೆಗಳು ಮತ್ತು ಬ್ಯಾಂಕ್ ಖಾತೆಗಳ ವಿವರಗಳು ಏಕೀಕೃತ ವೇದಿಕೆಯಲ್ಲಿ ಲಭ್ಯವಾಗುತ್ತವೆ. ಇನ್ನು ಹದಿಮೂರನೇದಾಗಿ, ಕೃತಕ ಬುದ್ಧಿಮತ್ತೆಯೊಂದಿಗೆ ಕಾರ್ಯನಿರ್ವಹಿಸತಕ್ಕಂಥ ಅಗ್ರಿಸ್ಟಾಕ್ ವೇದಿಕೆಯು ರೈತರನ್ನ ಸುಲಭವಾಗಿ ಸಂಪರ್ಕಿಸಿ ಅವರ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನ ನೇರವಾಗಿ ನೀಡುತ್ತದೆ. ಇನ್ನು ಹದಿನಾಲ್ಕನೇದಾಗಿ, ಸಹಾಯಧನ, ಕೃಷಿ ವಿಮೆ ಮತ್ತು ಕಿಸಾನ್ ಕಾರ್ಡ್ ಪ್ರಕ್ರಿಯೆಗಳನ್ನ ತ್ವರಿತವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ. ಇನ್ನು ಹದಿನೈದಾಗಿ, ಇನ್ಯಾಮ್ ಅಥವಾ ರಾಷ್ಟ್ರೀಯ ಕೃಷಿ ಮಾರುಕಟ್ಟೆಯ ಮೂಲಕ ರೈತರು ತಮ್ಮ ಬೆಳೆಗಳನ್ನ ಉತ್ತಮ ಬೆಲೆಗೆ ಮಾರಲು ದೇಶಾದ್ಯಂತ ಮಾರುಕಟ್ಟೆಗಳನ್ನು ಸಂಪರ್ಕಿಸಲು ನೆರವು ನೀಡುತ್ತದೆ. ಇನ್ನು ಹದಿನಾರನೇದಾಗಿ, ರೈತರು ಮೋಸ ಹೋಗುವ ಅಥವಾ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಅನಿವಾರ್ಯತೆಗಳು ದೂರವಾಗುತ್ತವೆ. ಇನ್ನು ಹದಿನೇಳನೇದಾಗಿ, ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ಸಹಾಯಧನ ಮತ್ತು ಇತರ ಆರ್ಥಿಕ ನೆರವುಗಳು ನೇರವಾಗಿ ರೈತರ ಖಾತೆಗಳಿಗೆ ವರ್ಗಾವಣೆಯಾಗುತ್ತವೆ. ಇನ್ನು ಹದಿನೆಂಟನೇದಾಗಿ, ರೈತರು ತಮಗೆ ಸಂಬಂಧಿಸಿದ ಸೇವೆಗಳನ್ನ ಪಾರದರ್ಶಕವಾಗಿ ಪಡೆಯಲು ಇದರಿಂದ ಸಾಧ್ಯವಾಗುತ್ತದೆ. ಇನ್ನು ಕೊನೆಯದಾಗಿ ಹಾಗೂ ಹತ್ತೊಂಬತ್ತನೇದಾಗಿ, ಅಗ್ರಿಸ್ಟಾಕ್ ಉಪಕ್ರಮದ ಮೂಲಕ ಕೃಷಿಯಲ್ಲಿ ದತ್ತಾಂಶ ಆಧಾರಿತ ನಿರ್ಣಯಗಳನ್ನು ಕೈಗೊಳ್ಳುವುದರಿಂದ ರೈತರು ಕೃಷಿಯಲ್ಲಿ ನಾವೀನ್ಯತೆಯನ್ನ ಅಳವಡಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಈ ಅಗ್ರಿಸ್ಟಾಕ್ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ರೈತರು ಯಾರನ್ನ ಸಂಪರ್ಕಿಸಬಹುದು? ನೋಡಿ, ಅಗ್ರಿಸ್ಟಾಕ್ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ರೈತರು ತಮ್ಮ ವ್ಯಾಪ್ತಿಯ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಅಥವಾ ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನ ಸಂಪರ್ಕಿಸಿ ವಿವರಗಳನ್ನ ಪಡೆಯಬಹುದಾಗಿದೆ. ಇನ್ನು ಈವರೆಗೆ ಈ ಅಗ್ರಿಸ್ಟಾಕ್ ಉಪಕ್ರಮದ ಅಡಿಯಲ್ಲಿ ಎಷ್ಟು ಮಟ್ಟಿಗೆ ಪ್ರಗತಿಯನ್ನ ಸಾಧಿಸಲಾಗಿದೆ ಅಂತೀರಾ? 2024 ಈ ಅಗ್ರಿಸ್ಟಾಕ್ ಒಂದು ಉಪಕ್ರಮ ಅಂತಕ್ಕಂಥದ್ದು ಜಾರಿಗೆ ಬಂದಿದೆ. ಈವರೆಗೆ ಅಗ್ರಿಸ್ಟಾಕ್ ಉಪಕ್ರಮದ ಮೂಲಕ 7.63 ಕೋಟಿಗೂ ಹೆಚ್ಚಿನ ರೈತರ ಗುರುತಿನ ಚೀಟಿ ಮತ್ತು 23.5 ಕೋಟಿ ಬೆಳೆ ಭೂಮಿಗಳ ಸಮೀಕ್ಷೆಯನ್ನ ಪೂರ್ಣಗೊಳಿಸಲಾಗಿದೆ. ರಾಷ್ಟ್ರೀಯ ಕೀಟ ನಿಗಾ ವ್ಯವಸ್ಥೆಯಡಿ 66 ಬೆಳೆಗಳು ಮತ್ತು 432ಕ್ಕೂ ಹೆಚ್ಚು ಕೀಟಗಳ ಮಾಹಿತಿಯನ್ನ ನೀಡಲಾಗಿದೆ. 13 ರಾಜ್ಯಗಳ 3.88 ಕೋಟಿ ರೈತರಿಗೆ ಹವಾಮಾನ ಮುನ್ಸೂಚನೆಯನ್ನ SMS ಮೂಲಕ ತಲುಪಿಸಲಾಗುತ್ತಿದೆ. ರೈತರು ಈ KYC ಮತ್ತು ತಮ್ಮ ವಿವರಗಳನ್ನ ಡಿಜಿಟಲ್ ಆಗಿ ನವೀಕರಿಸುವುದು ಈ ಒಂದು ಯೋಜನೆಯಡಿ ಕಡ್ಡಾಯವಾಗಿದೆ. ಈ ಅಗ್ರಿಸ್ಟಾಕ್ ಅನ್ನ ಭಾರತದ ಡಿಜಿಟಲ್ ಕೃಷಿ ಕ್ರಾಂತಿಯ ಮುಕುಟಮಡಿ ಅಂತ ನಾವು ಹೇಗೆ ಕರಿಬಹುದು ಅಂತೀರಿ? ರೈತರ ಸಶಕ್ತೀಕರಣಕ್ಕಾಗಿ ಭಾರತ ಸರ್ಕಾರವು ಪ್ರಾರಂಭಿಸಿರುವ ಅತ್ಯಂತ ಮಹತ್ವಾಕಾಂಕ್ಷೆಯ ಯೋಜನೆಯೇ ಅಗ್ರಿಸ್ಟಾಕ್ ಆಗಿದ್ದು, ದೇಶದ ಕೃಷಿಕರಿಗೆ ಅನುಕೂಲವಾಗುವ ಎಲ್ಲ ಯೋಜನೆಗಳನ್ನ ಅಗ್ರಿಸ್ಟಾಕ್ ಪೋರ್ಟಲ್ಗೆ ಹೊಂದಿಸಲಾಗಿದೆ. ಇದನ್ನ ಭಾರತ್ ವಿಸ್ತಾರ್ ಯೋಜನೆ ಎಂದು ಕೂಡ ಕರೆಯಲಾಗಿದೆ. ಇದರಿಂದ ರೈತರು ಒಂದೇ ವೇದಿಕೆಯಲ್ಲಿ ಸಮಗ್ರ ಮಾಹಿತಿಯನ್ನು ಪಡೆದು ತಮ್ಮ ಉತ್ಪಾದನೆಯನ್ನ ಇನ್ನಷ್ಟು ಸರಳ ಹಾಗೂ ಸದೃಢಗೊಳಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಕೃತಕ ಬುದ್ಧಿಮತ್ತೆಯೊಂದಿಗೆ ಕಾರ್ಯನಿರ್ವಹಿಸತಕ್ಕಂಥ ಅಗ್ರಿಸ್ಟಾಕ್ ರೈತರಿಗೆ ಕೃಷಿಯ ಸಮಗ್ರ ತಾಂತ್ರಿಕತೆಯ ಸರಳ ಹಾಗೂ ವೇಗದ ನೆರವನ್ನ ನೀಡುತ್ತದೆ. ಇದು ಡಿಜಿಟಲ್ ಕೃಷಿ ಕ್ರಾಂತಿಗೆ ಕಾರಣವಾಗುತ್ತದೆ. ಒಟ್ಟಿನಲ್ಲಿ ಭಾರತದ ಡಿಜಿಟಲ್ ಕೃಷಿ ಕ್ರಾಂತಿಯ ಆಧುನೀಕರಣದ ಮುಕುಟವಾಗಿ ಈ ಒಂದು ಅಗ್ರಿಸ್ಟಾಕ್ ಕಾರ್ಯವನ್ನ ನಿರ್ವಹಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆಯಾಗಲಾರದು. ಆತ್ಮೀಯ ರೈತ ಬಾಂಧವರೇ, ತಮಗೆ ಈ ಅಗ್ರಿಸ್ಟಾಕ್ ಅಥವಾ ಕೃಷಿ ಬಣವೆ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಜಿ ಶರಶ್ಚಂದ್ರ ರಾನಡೆ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8073 09 82 33. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8073 09 82 33. ತುಂಬ ಸಂತೋಷ ಡಾಕ್ಟರ್ ಶರಶ್ಚಂದ್ರ ರಾನಡೆ ಅವರೇ. ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಅಗ್ರಿಸ್ಟ್ಯಾಕ್ ಅಥವಾ ಕೃಷಿ ಬಣವೆಗೆ ಸಂಬಂಧಪಟ್ಟ ಅಮೂಲ್ಯವಾದಂಥ ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಾ. ಇದು ನಮ್ಮ ಭಾರತ ಸರ್ಕಾರದ ಕೃಷಿಗೆ ಸಂಬಂಧಪಟ್ಟ ಒಂದು ಮುಖ್ಯವಾದ ಉಪಕ್ರಮ ಅಂತ ನಾವಾದರೂ ಅಂದ್ಕೋಬೋದು. ಈ ಮಾಹಿತಿಯನ್ನು ನೀಡಿದ್ದಕ್ಕಾಗಿ ತಮಗೆ ವಂದನೆಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇನ್ನು ಮುಂದೆ ಕೇಳೋಣ ಎರೆಗೊಬ್ಬರ ತಯಾರಿಕೆ ವಿಧಾನ, ಈ ಕುರಿತು ಮಾಹಿತಿ. ಎರೆಗೊಬ್ಬರವನ್ನು ನಾವು ತೊಟ್ಟಿಗಳನ್ನು ಮಾಡಿಕೊಂಡು ತಯಾರಿಸುವಂಥ ವಿಧಾನದಲ್ಲಿ ಆ ತೊಟ್ಟಿಯನ್ನು ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಸರಿಯಾದಂಥ ಸ್ಥಳದ ಆಯ್ಕೆಯನ್ನು ಮಾಡ್ಕೋಬೇಕು. ತೊಟ್ಟಿ ನಿರ್ಮಾಣದ ಜಾಗ ಎತ್ತರದಲ್ಲಿರಬೇಕು ಮತ್ತು ಅದಕ್ಕೆ ನೆರಳು ಬೀಳೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಆ ತೊಟ್ಟಿನಲ್ಲಿ ನೀರು ನಿಲ್ಲಬಾರ್ದು. ಹಾಗೆಯೇ ಆ ಸ್ಥಳ ಇಲಿ, ಕೋಳಿ ಅಥವಾ ಪಕ್ಷಿಗಳು, ಗೆದ್ದಲು, ಹಂದಿ, ಚಪ್ಪಟೆ ಹುಳುಗಳು ಮತ್ತು ಇರುವೆಗಳಿಂದ ಮುಕ್ತ ಆಗಿರಬೇಕಾಗತ್ತೆ. ತೊಟ್ಟಿ ಉದ್ದ ನಮಗೆ ಅನುಕೂಲಕರವಾಗಿರುವಂತೆ ಇರಬೇಕಾಗತ್ತೆ. ಆದರೆ ಅಗಲ 3 ಅಡಿ ಮತ್ತು ಎತ್ತರ 1.5 ಅಡಿಯಿಂದ 2 ಅಡಿಗಿಂತ ಜಾಸ್ತಿ ಇರಬಾರ್ದು. ಸಾಮಾನ್ಯವಾಗಿ ನಾವು ತೊಟ್ಟಿಗಳನ್ನು 30 ಅಡಿ ಉದ್ದ 3 ಅಡಿ ಅಗಲ ಮತ್ತು 1.5 ರಿಂದ 2 ಅಡಿ ಎತ್ತರ ಇರೋ ರೀತಿಯಲ್ಲಿ ನಾವು ಕಟ್ಟಬೇಕಾಗತ್ತೆ. ಆನಂತರ ನಾವು ತೊಟ್ಟಿ ಸುತ್ತ ಇರುವೆ ಅಥವಾ ಗೆದ್ದಲಿನ ಚಟುವಟಿಕೆ ಏನಾದರೂ ಕಂಡುಬಂದರೆ ಮೆಲಾಥಿಯಾನ್ ಕೀಟನಾಶಕವನ್ನು ಆ ತೊಟ್ಟಿ ಮೇಲೆ ಧೂಳೀಕರಿಸಬೇಕಾಗತ್ತೆ. ಇದಕ್ಕೆ ಬದಲಾಗಿ ನಾವು ಪ್ರತಿ ಲೀಟರ್ ನೀರಿಗೆ 2 ಮಿಲಿಲೀಟರ್ನಷ್ಟು ಕ್ಲೋರೋಫೈರಿಪಾಸ್ 20 EC ಕೀಟನಾಶಕದ ದ್ರಾವಣವನ್ನು ತಯಾರು ಮಾಡಿಕೊಂಡು ಆ ತೊಟ್ಟಿಗೆ ಸಿಂಪಡಣೆ ಮಾಡಬೇಕಾಗತ್ತೆ. ಮುಖ್ಯವಾಗಿ ಸಾವಯವ ವಸ್ತುವನ್ನು ನಾವು ತೊಟ್ಟಿಗೆ ತುಂಬೋದಕ್ಕಿಂತ 7 ದಿನ ಮುಂಚಿತವಾಗಿ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇನ್ನು ಈ ತೊಟ್ಟಿಗಳನ್ನು ತ್ಯಾಜ್ಯ ವಸ್ತುಗಳಿಂದ ತುಂಬೋದು ಬಹಳ ಮುಖ್ಯ. ಇದಕ್ಕೆ ಒಂದು ಸರಿಯಾದಂಥ ಕ್ರಮವನ್ನು ಅನುಸರಿಸಬೇಕು. ಮೊದಲಿಗೆ ತೆಂಗಿನ ಗರಿಗಳು, ಭತ್ತದ ಹುಲ್ಲು, ಕಬ್ಬಿನ ಸಿಪ್ಪೆ ಅಥವಾ ಯಾವುದೇ ನೀರು ಹಿಡಿಯುವಂಥ ತ್ಯಾಜ್ಯ ವಸ್ತುವನ್ನು ಸುಮಾರು 2.5 ಸೆಂಟಿಮೀಟರ್ ದಪ್ಪಕ್ಕೆ ಆ ತೊಟ್ಟಿ ತಳಕ್ಕೆ ಹಾಕಬೇಕಾಗತ್ತೆ. ಇದ್ರ ಮೇಲೆ ನಾವು ಸಗಣಿ, ಜೈವಿಕ ಅನಿಲದ ಬಗ್ಗಡ, ಪ್ರಾಣಿಗಳ ಹಿಕ್ಕೆ, ಗಂಜಳ, ತಿಪ್ಪೆಗೊಬ್ಬರ ಇವನ್ನು 1.5 ಸೆಂಟಿಮೀಟರ್ ದಪ್ಪಕ್ಕೆ ಹಾಕಬೇಕಾಗತ್ತೆ, ಅಂದರೆ 1 ಇಂಚು. ಇದ್ರ ಮೇಲೆ 10 ಸೆಂಟಿಮೀಟರ್ನಷ್ಟು ನಾವು ಕೃಷಿ ತ್ಯಾಜ್ಯ ವಸ್ತು ಅಥವಾ ಒಣಗಿದ ಕಸ ಕಡ್ಡಿಯನ್ನು ಹಾಕ್ಬೋದು. ಇದ್ರ ಮೇಲೆ ಮತ್ತೆ 1 ಇಂಚಿನಷ್ಟು, ಅಂದರೆ 1 ಅಂಗುಲದಷ್ಟು 2.5 ಸೆಂಟಿಮೀಟರ್ನಷ್ಟು ಸಗಣಿ ಅಥವಾ ಜೈವಿಕ ಅನಿಲದ ರಾಡಿ ಅಥವಾ ಬಗ್ಗಡವನ್ನು ಹಾಕಬೇಕಾಗತ್ತೆ. ಈ ಪದರದ ಮೇಲೆ 10 ಸೆಂಟಿಮೀಟರ್ನಷ್ಟು ಈ ಹಸಿರೇ ಸಸ್ಯವನ್ನು ಹಾಕ್ಕೋಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿ ನಾವು ಕಳೆಗಳನ್ನು ಬಳಸ್ಕೋಬೋದು. ಹುಲ್ಲು, ಗೊಬ್ಬರದ ಗಿಡ ಅಥವಾ ಚೊಗಚೆ, ಸೆಣಬು ಇಂಥವನ್ನು ಕೂಡ ಬಳಸ್ಕೋಬೋದು. ಇದ್ರ ಮೇಲೆ ಮತ್ತೆ 2.5 ಸೆಂಟಿಮೀಟರ್ ಅಥವಾ 1 ಅಂಗುಲದಷ್ಟು ಎರೆ ಮಣ್ಣು ಅಥವಾ ತೋಟದ ಮಣ್ಣನ್ನು ಹಾಕಬೇಕಾಗತ್ತೆ. ಅದರ ಮೇಲೆ ಮತ್ತೆ 2.5 ಸೆಂಟಿಮೀಟರ್ನಷ್ಟು ನಾವು ಸಗಣಿ, ಗಂಜಳ ಅಥವಾ ಪ್ರಾಣಿಗಳ ಒಂದು ಹಿಕ್ಕೆಯನ್ನು ಹಾಕ್ಬೋದು. ಮತ್ತೆ ಇದ್ರ ಮೇಲೆ 10 ರಿಂದ 15 ಸೆಂಟಿಮೀಟರ್ನಷ್ಟು ಒಣಗಿದ ಹುಲ್ಲು, ತೊಗರಿ ಕಡ್ಡಿಗಳು, ಭತ್ತ, ನವಣೆ ಅಥವಾ ಜೋಳದ ದಂಟಿನ ಹೊದಿಕೆಯನ್ನು ಹಾಕ್ಕೋಬೋದು. ಕೃಷಿ ತ್ಯಾಜ್ಯ ವಸ್ತುಗಳನ್ನು ಈ ಕ್ರಮದಲ್ಲಿ ತುಂಬಬೇಕಾಗತ್ತೆ. ಈ ತೊಟ್ಟಿಯನ್ನು ತುಂಬಿದ ದಿನದಿಂದ 12 ರಿಂದ 15 ದಿನದವರೆಗೆ ಆ ತೊಟ್ಟಿಯಲ್ಲಿರುವಂತಹ ತ್ಯಾಜ್ಯ ವಸ್ತುಗಳು ಬೇಗ ಕಳೆಯೋದಕ್ಕೆ ಪ್ರತಿದಿನ 3 ರಿಂದ 4 ಬಕೆಟ್ನಷ್ಟು ನೀರನ್ನು ಹಾಕ್ತಾ ಇರಬೇಕಾಗತ್ತೆ. ತೊಟ್ಟಿಯನ್ನು ತುಂಬಿದ 10 ದಿನಗಳ ನಂತರ ಎರೆಹುಳುಗಳನ್ನು ಬಿಡಬೇಕು. 10 ಮೀಟರ್ ಉದ್ದದ ತೊಟ್ಟಿಗೆ 1,000 ಎರೆಹುಳುಗಳನ್ನು ಬಿಡಬೇಕು. ಆನಂತರ ತೊಟ್ಟಿ ಮೇಲೆ ಹುಲ್ಲು ಅಥವಾ ಸೋಗೆಯ ಹೊದಿಕೆಯನ್ನು 10-15 ಸೆಂಟಿಮೀಟರ್ ದಪ್ಪ ಹರಡಬೇಕಾಗತ್ತೆ. ಎರೆಹುಳು ಗೊಬ್ಬರ ತಯಾರು ಮಾಡುವಂಥ ತೊಟ್ಟಿಗಳ ತೇವಾಂಶ ಕಾಪಾಡೋದು ಬಹಳ ಮುಖ್ಯ. ಮೊದಲಿಗೆ ಈ ತೊಟ್ಟಿಗೆ ಸಂಪೂರ್ಣವಾಗಿ ನೆರಳು ಬೀಳೋ ರೀತಿಯಲ್ಲಿ ಚಪ್ಪರವನ್ನು ಹಾಕಬೇಕಾಗತ್ತೆ. ಮಡಿನಲ್ಲಿ ಯಾವಾಗಲೂ 40-50% ತೇವಾಂಶ ಇರಬೇಕಾಗತ್ತೆ. ಜೊತೆಗೆ ಉಷ್ಣಾಂಶ 20-30°C ಇದ್ದರೆ ಒಳ್ಳೆಯದು. ಬೇಸಿಗೆಯಲ್ಲಿ ನೀರನ್ನು ಹಾಕ್ತಾ ಇರಬೇಕಾಗತ್ತೆ. ಮಳೆಗಾಲದಲ್ಲಿ ತೇವಾಂಶವನ್ನು ನೋಡಿಕೊಂಡು ನೀರನ್ನು ಹಾಕಬೇಕಾಗತ್ತೆ. ಮತ್ತು ಈ ತೊಟ್ಟಿಯಿಂದ ತೇವಾಂಶ ಆವಿಯಾಗಿ ಹೋಗದಂತೆ ಕಾಪಾಡ್ಕೊಳ್ಳೋದಕ್ಕೆ ಆ ತೊಟ್ಟಿ ಮೇಲೆ ಗೋಣಿ ಚೀಲ ಅಥವಾ ಗೋಧಿ, ಜೋಳ ಮತ್ತು ಭತ್ತದ ತ್ಯಾಜ್ಯದಿಂದ ಮುಚ್ಚಿ ನೀರನ್ನು ಹಾಕಬೇಕು. ಈ ರೀತಿ ಮಾಡೋದರಿಂದ ಅತಿ ತೀವ್ರಗತಿಯಲ್ಲಿ ಎರೆಹುಳುಗಳ ಸಂಖ್ಯೆ ವೃದ್ಧಿಯಾಗುತ್ತೆ. ಎರೆಹುಳುಗಳನ್ನು ತೊಟ್ಟಿಗೆ ಬಿಟ್ಟ ನಂತರ ಸುಮಾರು 45 ದಿನಗಳಲ್ಲಿ ಆ ತೊಟ್ಟಿ ಮೇಲೆ ಟೀ ಪುಡಿಯಂತೆ ಎರೆಗೊಬ್ಬರ ಶೇಖರಣೆ ಪ್ರಾರಂಭವಾಗಿರೋದು ನಮಗೆ ಕಾಣಿಸುತ್ತೆ. 3 ತಿಂಗಳಿನಲ್ಲಿ ಎರೆಗೊಬ್ಬರ ತಯಾರಾಗುತ್ತೆ. ಮೇಲ್ಪದರದಲ್ಲಿ ಶೇಖರಣೆಯಾದಂಥ ಗೊಬ್ಬರವನ್ನು ಆ ತೊಟ್ಟಿಯಿಂದ ನಾವು ತೆಗಿಬೇಕಾಗತ್ತೆ. ಗೊಬ್ಬರವನ್ನು ಸಂಗ್ರಹಣೆ ಮಾಡೋದಕ್ಕಿಂತ 3 ದಿನ ಮುಂಚಿತವಾಗಿ ನೀರು ಹಾಕೋದನ್ನು ನಿಲ್ಲಿಸಬೇಕು. ಈ ರೀತಿ ಮಾಡೋದರಿಂದ ಆ ತೊಟ್ಟಿ ಮೇಲ್ಪದರದ ತೇವಾಂಶ ಕಡಿಮೆಯಾಗಿ ಎರೆಹುಳುಗಳು ತೊಟ್ಟಿಯ ಕೆಳಭಾಗಕ್ಕೆ ಹೋಗ್ತವೆ. ಹೀಗೆ ಆ ತೊಟ್ಟಿಗಳಲ್ಲಿ ಸಂಗ್ರಹ ಆಗುವಂತಹ ಗೊಬ್ಬರವನ್ನು ಹೊರಗಡೆ ತೆಗೆದು ನೆರಳಿನಲ್ಲಿ ಒಣಗಿಸಿ ಗೊಬ್ಬರದ ಚೀಲಗಳಲ್ಲಿ ತುಂಬಿಡಬೇಕು. ಸಂಗ್ರಹಿಸಿದಂಥ ಎರೆಗೊಬ್ಬರವನ್ನು 2-6 ತಿಂಗಳಲ್ಲಿ ಬಳಸ್ಕೋಬೇಕಾಗತ್ತೆ. 30 ಅಡಿ ಉದ್ದ, 3 ಅಡಿ ಅಗಲ, 1.5 ಅಡಿ ಎತ್ತರದ ಒಂದು ವಿಸ್ತೀರ್ಣದ ತೊಟ್ಟಿಯಿಂದ 1 ವರ್ಷದಲ್ಲಿ 2-3 ಟನ್ನಷ್ಟು ಎರೆಗೊಬ್ಬರ ಉತ್ಪಾದನೆ ಆಗುತ್ತೆ. 1 ಗುಂಟೆ ಪ್ರದೇಶದಲ್ಲಿ ಅಂದರೆ 100 ಚದುರ �ೀಟರ್ ಪ್ರದೇಶದಲ್ಲಿ 1 ವರ್ಷಕ್ಕೆ 15-20 ಟನ್ನಷ್ಟು ಎರೆಗೊಬ್ಬರವನ್ನು ಉತ್ಪಾದನೆ ಮಾಡಬಹುದು. ನಮ್ಮಲ್ಲಿ ಕೃಷಿ ತ್ಯಾಜ್ಯ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ನಾವು ಗುಡ್ಡೆ ಹಾಕಿ ಎರೆಗೊಬ್ಬರವನ್ನು ತಯಾರಿಸಬಹುದು. ನೀರಿನ ಲಭ್ಯತೆ ಕಡಿಮೆ ಇರುವಂತಹ, ಹಾಗೆಯೇ ಕೃಷಿ ತ್ಯಾಜ್ಯ ವಸ್ತುಗಳು ಅತಿ ಹೆಚ್ಚು ಇರುವಂಥ ಪರಿಸ್ಥಿತಿಯಲ್ಲಿ ನಾವು ತೊಟ್ಟಿಗಳನ್ನು ತಯಾರು ಮಾಡಿಕೊಳ್ಳೋದು ಸಾಧ್ಯ ಆಗೋದಿಲ್ಲ. ಈ ಸಂದರ್ಭದಲ್ಲಿ ಸೂಕ್ತವಾದ ನೆರಳಿರುವಂಥ ಜಾಗವನ್ನು ಆಯ್ಕೆ ಮಾಡಿಕೊಂಡು ನಾವು ಗುಡ್ಡೆ ಪದ್ಧತಿಯಲ್ಲಿ ಎರೆಗೊಬ್ಬರವನ್ನು ತಯಾರಿಸಬಹುದು. ತೊಟ್ಟಿ ಪದ್ಧತಿಯಲ್ಲಿ ಹೇಳಿದ ರೀತಿಯಲ್ಲೇ ಈ ಕೃಷಿ ತ್ಯಾಜ್ಯವನ್ನು ಪದರು ಪದರವಾಗಿ ಗುಡ್ಡೆಯಾಗಿ ಹಾಕಬೇಕಾಗತ್ತೆ. 15-20 ದಿನ ಈ ಗುಡ್ಡೆಗಳಿಗೆ ನೀರನ್ನು ಸಿಂಪರಣೆ ಮಾಡಿ ಆ ತ್ಯಾಜ್ಯ ಕಳೆಯೋದಕ್ಕೆ ಬಿಡಬೇಕು. 20 ದಿನಗಳ ನಂತರ ಎರೆಹುಳುಗಳನ್ನು 10 ಸೆಂಟಿಮೀಟರ್ ಆಳಕ್ಕೆ ಬಿಡಬೇಕಾಗತ್ತೆ. ಆನಂತರ ನಾವು ನಿರಂತರವಾಗಿ ತೇವಾಂಶವನ್ನು ಕಾಪಾಡ್ತಾ ಹೋಗಬೇಕಾಗತ್ತೆ. 90 ದಿನದಲ್ಲಿ ಈ ಗುಡ್ಡೆ ಪದ್ಧತಿಯಲ್ಲಿ ಗೊಬ್ಬರವನ್ನು ಪಡಿಬಹುದು. ತೋಟಗಳಲ್ಲಿ ಇರುವಂತಹ ಮರಗಳ ಕೆಳಗಡೆ ಕೃಷಿ ತ್ಯಾಜ್ಯಕ್ಕೆ ಎರೆಹುಳುಗಳನ್ನು ಬಿಟ್ಟು ಅಲ್ಲೇ ಗೊಬ್ಬರವನ್ನು ತಯಾರು ಮಾಡ್ಕೋಬಹುದು. ಇದಕ್ಕೆ ಇರುನೆಲೆ ಎರೆಹುಳು ಕೃಷಿ ಅಂತ ಕರೀತಾರೆ. ಮುಖ್ಯವಾಗಿ ಗಿಡಗಳ ಬುಡದಲ್ಲಿ ತ್ಯಾಜ್ಯ ಪದಾರ್ಥಗಳನ್ನು ಹಾಕಿ ತೇವಾಂಶ ಒರಗಿಸಿ ಎರೆಹುಳುಗಳನ್ನು ಬಿಡಬೇಕು. ಎರೆಹುಳುಗಳ ಸಂಖ್ಯೆ ಹೆಚ್ಚಾಗುತ್ತೆ. ಎರೆಹುಳುಗಳ ಸಂಖ್ಯೆ ಹೆಚ್ಚಾಗಿ ಅವು ತ್ಯಾಜ್ಯ ಪದಾರ್ಥಗಳನ್ನು ತಿಂದು ಹಿಕ್ಕೆಗಳನ್ನು ಬೇರುಗಳ ಸಮೀಪ ಬಿಡ್ತವೆ. ಬೆಳೆಗಳು ಈ ಹಿಕ್ಕೆಯಿಂದ ಪೋಷಕಾಂಶಗಳನ್ನು ಹೀರಿಕೊಂಡು ಚೆನ್ನಾಗಿ ಬೆಳೀತವೆ. ಇದನ್ನೇ ಇರುನೆಲೆ ಎರೆಹುಳು ಕೃಷಿ ಅಂತ ಕರಿತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರಗಳನ್ನು ಸಂಪರ್ಕಿಸ್ಬೋದು, ಅಥವಾ ಕೃಷಿ ಇಲಾಖೆಯನ್ನು ಸಂಪರ್ಕಿಸ್ಬೋದು, ಅಥವಾ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸ್ಬೋದು. ಇದುವರೆಗೆ ಎರೆಗೊಬ್ಬರ ತಯಾರಿಕೆ ವಿಧಾನ ಈ ಕುರಿತು ಮಾಹಿತಿ ಕೇಳಿದಿರಿ. ಮಾರುಕಟ್ಟೆದಾರಣೆ ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಚ್ಚಾ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 23,300 ರೂಪಾಯಿಯಿಂದ 23,800 ರೂಪಾಯಿ, ಅರೇಬಿಕಾ ಚೆರಿ 13,000 ರೂಪಾಯಿಯಿಂದ 15,000 ರೂಪಾಯಿಗಳು, ರೋಬಸ್ಟಾ ಪಾರ್ಚ್ಮೆಂಟ್ 17,500 ರೂಪಾಯಿಯಿಂದ 18,000, ರೋಬಸ್ಟಾ ಚೆರಿ 9,400 ರೂಪಾಯಿಯಿಂದ 10,100 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಪ್ರಸಾರವಾಯಿತು. ರೈತ ಬಂಧವರೇ, ನಾಳೆ ಸಂಜೆ 6:50 ಕೃಷಿ ರಂಗದಲ್ಲಿ ಮೊದಲಿಗೆ ಮಾವಿನ ಮೌಲ್ಯವರ್ಧನೆ ಕುರಿತು ಡಾಕ್ಟರ್ ಬಿ ಕಲ್ಪನಾ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆನಂತರ ಮಾರುಕಟ್ಟೆ ಧಾರಣೆ ಕೇಳುವಿರಿ. ಇಲ್ಲಿಗೆ ಇಂದಿನ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಹೊಸೂರು ಗ್ರಾಮ ಬೆಂಗಳೂರು ವಾಸಂಜ ಪಂದ್ಯಂಡ ಪ್ರದೀಪ್ ಐಂಡ ಪೊಣ್ಣು ನೀಮಾ ಇಂಗ ಇಂದು ಪೊಳಂಜಿತಿಕ್ ಮರಣಪಟ್ಟಿತ್ತು. 53 ವೈತರ ಪಂದ್ಯಂಡ ನೀಮಾ ತಾಮನೆ ತೀತಿರ ಐಂಡ ಆಖಿರಿ ಕಾರ್ಯ ನಾಳೆ ನಾರಚಮ ಜನ 3 ಗಂಟೆಕ್ ಬೆಂಗಳೂರ ಕೂಡ್ಲು ಗೇಟ್ ಕ್ರಿಮಿಟೋರಿಯಮಲ್ಲು ನಡಪ. ಮರುಗುಡು ಗ್ರಾಮತರ ತಾತಪ್ಪಂಡ ಕಟ್ಟಿ ಕಾವೇರಪ್ಪಾಯಿಂಗ ಇಂದು ಮರಣಪಟ್ಟಿತ್ತು. 91 ವೈತರ ಮಾಜಿ ಸೈನಿಕ ತಾತಪ್ಪಂಡ ಕಟ್ಟಿ ಕಾವೇರಪ್ಪಾಯಿಂಗಳ ಆಖಿರಿ ಕಾರ್ಯ ನಾಳೆ ಮಜಾನ 1 ಗಂಟೆರ ಮೀದ ಮರುಗುಡು ಗ್ರಾಮತರ ತಾತಪ್ಪಂಡ ಒಕ್ಕ ತೂಟಂಗಳತ್ತು ನಡಪ. ಈಗ ಸಮಯ 7:20:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ. ಪ್ರಾಯೋಜಕರು ಭಾರತೀಯ ಸಂಬಾರ ಮಂಡಳಿನ ನಿವೃತ್ತ ಅಧಿಕಾರಿ ಐಯ್ಯಂಡ್ರ ಗಿರೀಶ್ ಕುಮಾರ್ ಮತ್ತು ಸಂಸಾರ ಚೆಟ್ಟಳ್ಳಿ ಗ್ರಾಮ. ಸುದ್ದಿ ಜಂಪೆ ಒತ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. 2026-27 ಸಾಲಿನ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಇದೇ ತಿಂಗಳ 5 ಹೊತ್ತಾರೆ 10:30 ಕೊಡಗು ಜಿಲ್ಲಾ ಪಂಚಾಯತ್ ಸಭಾಪಾಡಿಯಲ್ಲಿ ಜಿಲ್ಲೆನ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜುನವರ ಅಧ್ಯಕ್ಷತೆಯಲ್ಲಿ ನಡೆಯಕುಟ್ಟು ಅಂತ ಜಿಲ್ಲಾ ಪಂಚಾಯಿತಿ ಸಿಇಒನವು ತಿಳಿಸೋಳು. ಮೂರ್ನಾಡು ವಿದ್ಯುತ್ ವಿತರಣಾ ಕೇಂದ್ರದ F3 ಮೂರ್ನಾಡು ಫೀಡರ್ಲಿ ನಾಳೆ ಮತ್ತೆ 5 ಜಾಲ ಬಲವರ್ಧನೆ ಕಾಮಗಾರಿ ಇರುವುದರಿಂದ ಹೊತ್ತಾರೆ 10 ಹಿಂಬತ್ತು 5 ಮುಟ್ಟ ಮುತ್ತಾರ್ಮುಡಿ ಕುಂಬಳದಾಳು ಕಿಗ್ಗಾಲು ಕಬಡಗೇರಿ ಸುತ್ತಮುತ್ತಲಿನ ಜಾಗೆಗಳಲ್ಲಿ ಕರೆಂಟ್ ಸರಬರಾಜಿಲಿ ವ್ಯತ್ಯಾಸ ಆದೆ ಅಂತ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮ ನಿಯಮಿತದ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸೋಳು. ನಾಳೆ ಮತ್ತು ನಾಳ್ದು ಕರ್ನಾಟಕ ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿನ ಉಪಾಧ್ಯಕ್ಷರಾದ ಡಿಆರ್ ಪಾಟೀಲ್ನವು ಕೊಡಗು ಜಿಲ್ಲೆನ ಪ್ರವಾಸ ಹಮ್ಮಿಕೊಂಡಿದ್ದು ನಾಳೆ 4:00 ಹೊದ್ದೂರು ಗ್ರಾಮ ಪಂಚಾಯಿತಿಲಿ ಗ್ರಾಮ ಸಭೆಯಲ್ಲಿ ಭಾಗವಹಿಸುವೆ. ನಾಳ್ದು 4 ಹೊತ್ತಾರೆ 10:00 ಜಿಲ್ಲಾ ಪಂಚಾಯತ್ ಸಭಾವಾಡಿಲಿ 2027-28 ಯೋಜನೆಗಳನ್ನ ಜನರ ಯೋಜನೆಗ ಆಗಿ ತಯಾರು ಮಾಡುವ ಬಗೆಯಲ್ಲಿ ಜಿಲ್ಲಾ ಮಟ್ಟದ ಸಭೆ ನಡೆಸುವೆ. ಮತ್ತೆ ಅಂದು ಮಧ್ಯಾಹ್ನ 12:00 ಜಿಲ್ಲೆನ ಜಿಲ್ಲಾ ಯೋಜನಾ ಸಮಿತಿನ ಸಭೆಯಲ್ಲಿ ಭಾಗವಹಿಸುವೆ ಅಂತ ಉಪಾಧ್ಯಕ್ಷರ ಹತ್ತಿರದ ಕಾರ್ಯದರ್ಶಿಗ ತಿಳಿಸೋಳು. ಕೊಡಗು ಗೌಡ ಯುವ ವೇದಿಕೆನ ಕಡೆಯಿಂದ 10x18 ಗೋತ್ರದ ಗೌಡ ಕುಟುಂಬದವಕ್ಕಾಗಿ ನಡೀತಿರುವ ಕ್ರೀಡಾಕೂಟದ ಕ್ರಿಕೆಟ್ ಆಟದ ಪೈಪೋಟಿಗೆ ಹಾಸನದ ಅಬಕಾರಿ ಇಲಾಖೆನ ಉಪ ಆಯುಕ್ತರಾದ ನಂಗಾರು ಸುಮಿತ್ರಾ ನಿಂಗರಾಜುನವು ಚಾಲನೆ ಕೊಟ್ಟು ಈ ಸಂದರ್ಭ ಮಾತಾಡಿದ ಅವು ಎಲ್ಲ ಕುಟುಂಬಗಳನ್ನ ಒಟ್ಟಿಗೆ ತಾಕೆ ಇಂಥ ಕ್ರೀಡಾಕೂಟಗಳಿಂದ ಸಹಾಯ ಆದೆ ಅಂತ ಹೇಳ್ದು. ಕೊಡಗು ಗೌಡ ಯುವ ವೇದಿಕೆನ ಆಡಳಿತ ಮಂಡಳಿ ಮತ್ತು ಕೊಡಗು ಕಾರ್ಯನಿರತ ಪತ್ರಕರ್ತರ ಸಂಘದ ನಡುಲಿ ಉದ್ಘಾಟನಾ ಆಟ ನಡೆದು ಕಾರ್ಯಕ್ರಮದಲ್ಲಿ ಗೌಡ ಯುವ ವೇದಿಕೆನ ಅಧ್ಯಕ್ಷ ಬಾಲಾಡಿ ಮನೋಜ್ ಸೇರಿದಂಗೆ ಕಾರ್ಯದರ್ಶಿ ಉಪಾಧ್ಯಕ್ಷರು ಸದಸ್ಯರು ಸೇರಿದಂಗೆ ಗೌಡ ಕುಟುಂಬಗಳ ಆಟಗಾರರು ಹಾಜರಿದ್ದು. ನಾಪೋಕ್ಲಲ್ಲಿ ಕಳೆದ 1 ನಡೆದ ಕೊಡವ ಕೌಟುಂಬಿಕ ಹಾಕಿ ಟೂರ್ನಿನ 26 ಆವೃತ್ತಿನ ಚೇನಂಡ ಹಾಕಿ ಕಪ್ ನಮ್ಮೆನ ಫೈನಲ್ ಪೈಪೋಟಿಲಿ ಕುಲ್ಲೇಟಿರ ತಂಡದವು 3-1 ಗೋಲ್ಗಳ ಭರ್ಜರಿ ಅಂತರಲ್ಲಿ ಚಪ್ಪುಡಿರ ತಂಡದವರನ್ನ ಸೋಲಿಸಿ ಚೇನಂಡ ಹಾಕಿ ಕಪ್ನ ಗೆದ್ದುಕೊಂಡು ಸುರುನ ಸ್ಥಾನದಲ್ಲಿ ಚಾಂಪಿಯನ್ಗ ಆಗಿ ಸಂಭ್ರಮ ಪಟ್ಟು 2 ಸ್ಥಾನಕ್ಕೆ ಚಪ್ಪುಡಿರ ತಂಡದವು ತೃಪ್ತಿ ಪಟ್ಕೊಂಡು ಫೈನಲ್ ಪಂದ್ಯನ ಕೇಂದ್ರ ಸರ್ಕಾರದ ಕ್ರೀಡಾ ಸಚಿವ ಮನ್ಸುಖ್ ಮಾಂಡವೀಯ ಸೇರಿದಂಗೆ ಜಿಲ್ಲೆನ ಶಾಸಕರು ಸಂಸದರು ಗಣ್ಯರು ನೋಡಿ ಖುಷಿಪಟ್ಟು ಈ ಸಂದರ್ಭ ಮಾತಾಡಿದ ಕೇಂದ್ರ ಸಚಿವ ಮನ್ಸುಖ್ ಮಾಂಡವೀಯನವು ಕೊಡಗು ಜಿಲ್ಲೆಯಲ್ಲಿ ಹಾಕಿ ಅಕಾಡೆಮಿ ಸ್ಥಾಪನೆ ಮಾಡಿಕೆ ಪೂರ್ತಿ ಸಹಕಾರನ ಸರಕಾರದ ಕಡೆಯಿಂದ ಕೊಟ್ಟವೆ. ಆಟನ ಆಟಗಾರರ ಉತ್ತೇಜನಕ್ಕೆ ಬಳಸಿಕೊಳ್ಳಕು ಅಲ್ಲದೆ ರಾಜಕೀಯ ಮಾಡಿಕಾಗದು ಗ್ರಾಮೀಣ ಪ್ರತಿಭೆಗಳನ್ನ ಬೆಳಕಿಗೆ ತಾಕೆ